ಶುಕ್ರವಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು ಹೈನು ಹೊನ್ನು ಸರಣಿಯ ಸಂಚಿಕೆಗಳನ್ನು ಆಧರಿಸಿದ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಹೇಮಂತ್ ಗೌಡ ಹಾಗೂ ಡಾಕ್ಟರ್ ಕೆಪಿ ಚೇತನ್, ಸಹಾಯಕ ಪ್ರಾಧ್ಯಾಪಕರು, ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಅರಕಲಗೂಡು ವಿಮಧುಸೂದನ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಹಾಸನದ ಬಿಎಂ ರಸ್ತೆಯ ತಣ್ಣೀರು ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9620-04782. ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿನ 101 ಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯತೆ ಕುರಿತು ವೈಜ್ಞಾನಿಕ ದತ್ತಾಂಶವನ್ನು ಸಂಗ್ರಹಿಸಲು ದಿನಾಂಕ 5/5/2025 ಮನೆ ಮನೆ ಭೇಟಿ ಮೂಲಕ ರಾಜ್ಯಾದ್ಯಂತ ಸಮೀಕ್ಷೆಯನ್ನ ಪ್ರಾರಂಭಿಸಲಾಗಿದ್ದು, ಇದುವರೆಗೂ ಸಮೀಕ್ಷೆಯಲ್ಲಿ ಭಾಗವಹಿಸದೇ ಇರುವ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಪರಿಶಿಷ್ಟ ಜಾತಿ ಕುಟುಂಬದವರಿಗೆ ಅಂತಿಮ ಅವಕಾಶವನ್ನ ಕಲ್ಪಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಸಮೀಕ್ಷಾ ದಿನಾಂಕವನ್ನ 23/6/2025 ದಿನಾಂಕ 30/6/2025 ವಿಸ್ತರಿಸಲಾಗಿದೆ. ಸಮೀಕ್ಷೆಯಲ್ಲಿ ಈವರೆಗೆ ಪಾಲ್ಗೊಳ್ಳದೆ ಇರುವವರು ನಾಗರಿಕ ಸೇವಾ ಕೇಂದ್ರಗಳಾದ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಮತ್ತು ಬಾಬೂಜಿ ಸೇವಾ ಕೇಂದ್ರಗಳು ಅಥವಾ ಆನ್ಲೈನ್ ಮೂಲಕ ಸ್ವಯಂ ದೃಢೀಕರಣ ಮೂಲಕ ಘೋಷಣೆ ಮಾಡಿಕೊಳ್ಳುವಂತೆ ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೋರಲಾಗಿದೆ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಹೈನು ಹೊನ್ನು ಸರಣಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತಿನ ಹೈನು ಹೊನ್ನು ಸರಣಿಯಲ್ಲಿ ಇದುವರೆಗೆ ಪ್ರಸಾರ ಆಗಿರತಕ್ಕಂತಹ ವಿವಿಧ ಸಂಚಿಕೆಗಳನ್ನು ಆಧರಿಸಿದ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಏಪ್ರಿಲ್ ತಿಂಗಳಿನಿಂದ ಪ್ರಾರಂಭವನ್ನು ಮಾಡಿದ್ವಿ. ಇದುವರೆಗೆ 11 ಸಂಚಿಕೆಗಳು ಪ್ರಸಾರ ಆಗಿದ್ದಾವೆ. ಇದುವರೆಗೆ ಪ್ರಸಾರ ಆಗಿರತಕ್ಕಂತಹ ಸಂಚ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 3 ಪ್ರಶ್ನೆಗಳಿಗೆ ಯಾರು ಸರಿಯಾದಂತಹ ಉತ್ತರವನ್ನು ನೀಡ್ತಾರೋ ಅಂಥವ್ರಿಗೆ ಆಕರ್ಷಕವಾದಂತಹ ಬಹುಮಾನವೂ ಕೂಡ ಇದೆ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಕೂಡ ಭಾಗವಹಿಸಿ. ನೀವು ಭಾಗವಹಿಸಲಿಕ್ಕೆ ಮಾಡಬೇಕಾದದ್ದು ಇಷ್ಟು, ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಕರೆಯನ್ನ ಮಾಡಬೇಕು. ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 246-289, ಮತ್ತೊಂದು ಸಂಖ್ಯೆ 245-258. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ: 246-289, ಮತ್ತೊಂದು ಸಂಖ್ಯೆ 245-258. ಎಸ್ಟಿಡಿ ಕೋಡ್ ಸಂಖ್ಯೆ 08-1-7-2. ಈ ಸಂಖ್ಯೆಗಳಿಗೆ ಕರೆಯನ್ನು ಮಾಡಿ ಇವತ್ತಿನ ಹೈನು ಹೊನ್ನು ನೇರ ಫೋನಿನ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ವಿಜೇತರಾಗಿ ಅಂಥೇಳಿ ತಮ್ಮೆಲ್ಲರಲ್ಲೂ ನಾನು ಕೇಳ್ತಾ, ಇವತ್ತಿನ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಹೇಮಂತ್ ಗೌಡ ಅವರು. ಹೇಮಂತ್ ಗೌಡ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವರ ಜೊತೆಗೆ ಡಾ ಕೆ ಪಿ ಚೇತನ್ ಅವರು ಕೂಡ ಇದ್ದಾರೆ. ಸರ್, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತು ರಸಪ್ರಶ್ನೆಗಳ ಜೊತೆಗೆ ಈ ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ, ಪಶುಪಾಲನೆಗೆ ಸಂಬಂಧಪಟ್ಟ ಹಾಗೆ, ಈ ಮಳೆಗಾಲದಲ್ಲಿ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಏನನ್ನ ಮಾಡಬೇಕು ಮತ್ತು ಏನನ್ನ ಮಾಡಬಾರದು ಅನ್ನುವಂತಹ ಒಂದಷ್ಟು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ತಿಳಿಸಿಕೊಡಲಾಗುತ್ತೆ. ನೀವು ಕರೆಗಳನ್ನು ಮಾಡಿ ಇವತ್ತಿನ ನೇರ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನೋಡೋಣ. ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನಾನು ಲಿಂಗರಾಜ ಸರ್, ಚಂದ್ರಾಪಟ್ಟಣ ತಾಲೂಕು ಯಲಿಯೂರುಕೊಪ್ಪದಿಂದ. ಲಿಂಗರಾಜು. ಲಿಂಗರಾಜು ಅವರೇ, ಈಗ ಪ್ರಶ್ನೆಗಳನ್ನ ನಿಮಗೆ ಕೇಳಲಾಗುತ್ತೆ. ನಮ್ಮ ಹೈನುವನ್ನು ಸರಣಿ ಕೇಳ್ತಾ ಇದ್ದೀರಾ? ಇಲ್ಲ ಸರ್, ನಾನು ರೆಗ್ಯುಲರ್ ಒಂದೊಂದ್ಸಲ ಹೊರಗಡೆ ಕೆಲಸಕ್ಕೆ ಹೋದ್ರೆ ಕೇಳಕ್ಕಾಗದಿಲ್ಲ. ಪ್ರತಿ ಗುರುವಾರ ಸಂಜೆ 6:50 ಪ್ರಸಾರ ಆಗುತ್ತೆ. ಹಾಸನದಲ್ಲಿರತಕ್ಕಂತ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿರುವಂತ ವಿಜ್ಞಾನಿಗಳು ಮತ್ತೆ ತಜ್ಞರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡ್ತಾರೆ. ಬಹಳ ಒಳ್ಳೆ ವಿಚಾರ ಸರ್. ಈ ಹೈನುಗಾರಿಕೆ ಈಗ ಕೃಷಿಕರಿಗೆ ಮೈನ್ ಸೋರ್ಸ್ ಆಗಿದೆ, ಬಹಳ ಒಳ್ಳೆ ಕಾರ್ಯ ಸರ್. ಹೈನುಗಾರಿಕೆ ಬಗ್ಗೆ ಮಾಹಿತಿ ಜನಗಳು ಎಂಟಷ್ಟು. ಹೌದು ಹೌದು, ಜನರು ಅಭಿವೃದ್ಧಿ ಹೊಂದ್ತಾರೆ. ಅದೇ ಕಾರಣಕ್ಕಾಗಿ ಆಕಾಶವಾಣಿನ ಈ ಒಂದು ಸರಣಿ ರೂಪದಲ್ಲಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದೆ. ಬಹಳ ಒಳ್ಳೆ ಕೆಲಸ ಸರ್. ಈಗ ನಿಮ್ಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಸರಳವಾಗಿರುತ್ತೆ ಪ್ರಶ್ನೆಗಳು, ತುಂಬಾ ಕಠಿಣವಾದಂತ ಪ್ರಶ್ನೆಗಳೇನಲ್ಲ. ಆಯ್ತು ಸರ್. ಮೂರು ಪ್ರಶ್ನೆಗೆ ಉತ್ತರ ಹೇಳಿದ್ರೆ ನಿಮ್ಗೆ ಆಕರ್ಷಕವಾದಂತಹ ಬಹುಮಾನವೂ ಇರುತ್ತೆ. ಆಯ್ತು ಸರ್. ನಿಧಾನಕ್ಕೆ ಆಲೋಚನೆಯನ್ನ ಮಾಡಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ. ನಿಮ್ಮ ಮೊದಲ ಪ್ರಶ್ನೆಯನ್ನ ಹೇಮಂತ್ ಗೌಡ ಅವರು ಕೇಳ್ತಾ ಇದ್ದಾರೆ. ಈಗ ಲಿಂಗರಾಜ್ ಅವರು, ನಮಸ್ತೆ. ನಿಮ್ದು ಮೊದಲನೇ ಪ್ರಶ್ನೆ ಈಗಿರುತ್ತೆ, ದಯವಿಟ್ಟು ಗಮನಿಸಿ. ಈಗ ನಾವೆಲ್ಲ ಮೊಟ್ಟೆ ತಿಂತಾ ಇದೀವಿ. ಸೊ ಈ ಒಂದು ಮೊಟ್ಟೆಲಿ ಎಷ್ಟು ಗ್ರಾಂ ಪ್ರೋಟೀನ್ ಅಥವಾ ಸಸಾರಜನಕ ಅಂಶ ಇರುತ್ತೆ? ಪ್ರೋಟೀನ್ ಅಂಶ ಅಂತ ಮಾತಾಡ್ತೀವಿ ನೋಡಿ ನಾವು. ಎಷ್ಟಿರ್ಬೋದು ನಿಮ್ ಪ್ರಕಾರ ಒಂದು ಮೊಟ್ಟೆಲಿ ಸರಾಸರಿ? ನಿಮ್ಮ ಉತ್ತರ ತಪ್ಪಾಗುತ್ತೆ. ತುಂಬಾ ಜಾಸ್ತಿ ಆಗ್ಬಿಡ್ತು. ತುಂಬಾ ಜಾಸ್ತಿ ಆಯ್ತದ. ಇದು ಕೇವಲ 6 ಗ್ರಾಂ ಇರುತ್ತೆ. 6 ಗ್ರಾಂ ಇರುತ್ತೆ. ನೀವು ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಲಿಲ್ಲ ಲಿಂಗರಾಜ್ ಅವರೇ. ಇರಲಿ, ಪರವಾಗಿಲ್ಲ, ನೀವು ಇನ್ನೊಂದ್ಸರಿ ಪ್ರಯತ್ನ ಮಾಡಿ. ಇವತ್ತೇ ಬೇಕಾದ್ರೆ ಇನ್ನೊಂದ್ಸರಿ ಕೂಡ ಪ್ರಯತ್ನ ಮಾಡಬಹುದು. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ. ಕರೆಯಲ್ಲಿ ಏನೋ ವ್ಯತ್ಯಯ ಉಂಟಾಯಿತು. ಆತ್ಮೀಯ ಕೇಳುಗರೆ, ಇವತ್ತಿನ ಹೈನು ಹೊನ್ನು ಸರಣಿಯಲ್ಲಿ ಹೈನು ಹೊನ್ನು ಸರಣಿಯ ಸಂಚಿಕೆಗಳನ್ನು ಆಧರಿಸಿದಂತಹ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹೈನು ಹೊನ್ನು ಸರಣಿಯಲ್ಲಿ ಇದುವರೆಗೆ ಏನು ಪ್ರಸಾರ ಆಗಿದೆಯೋ ಅಲ್ಲಿ ಬಿತ್ತರವಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸರಳವಾದಂತಹ ಪ್ರಶ್ನೆಗಳು ಇರುತ್ತೆ. ಆ ಪ್ರಶ್ನೆಗಳಿಗೆ ತಾವು ಉತ್ತರಿಸುವ ಮೂಲಕ ವಿಜೇತರಾಗಬಹುದು. ನೀವು ಈ ಒಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 246-289, ಮತ್ತೊಂದು ಸಂಖ್ಯೆ 245-258. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೇನೆ: 246-289, ಮತ್ತೊಂದು ಸಂಖ್ಯೆ 245-258. ಎಸ್ಟಿಡಿ ಕೋಡ್ ಸಂಖ್ಯೆ 08-1-7-2. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನೇರ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ. ನಮಸ್ತೆ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿ, ಮಾತಾಡಿ. ಸರ್, ಭಾರತಿ ಅಂತ, ಈಶ್ವರಹಳ್ಳಿ ಚಿಕ್ಕಮಗಳೂರು ತಾಲೂಕು. ಓ, ಭಾರತಿ ಈಶ್ವರಹಳ್ಳಿಯಿಂದನಾ? ಕೇಳ್ತೀರಾ ನಮ್ಮ ಕಾರ್ಯಕ್ರಮಗಳನ್ನ? ಸರ್, ಕೇಳ್ತಿದ್ದೆ. ಒಂದೇ ಒಂದಿಷ್ಟು ಮೊಟ್ಟೆಸ್ ಕೇಳಿದೆ, ಮತ್ತೆ ಅಲ್ಲಿ ಕೆಲಸದ ಒತ್ತಡದಲ್ಲಿ ಕೇಳಕ್ ಆಗ್ಲಿಲ್ಲ ಸರ್. ಮತ್ತೆ ಡೈಲಿ ಕೇಳ್ತೀನಿ, ಒಂದಿಷ್ಟು ಕೇಳಕ್ ಆಗಿರಲ್ಲ. ಇನ್ನು ಒಂದೊಂದ್ ಮಾತ್ರ ಒಂದ್ ಎರಡು ಸಂಚಿಕೆ ಕೇಳಿದೀನಿ ಸರ್. ಕೇಳಿದ್ರೆ ಎಲ್ಲದನ್ನು ಕೇಳ್ಬೇಕು ನೀವು. ಯಾಕೆಂದ್ರೆ ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಲ್ವಾ? ಕೋಳಿ ಸಾಕಾಣಿಕೆ ಮಾಡ್ತೀರಾ, ಹಸುಗಳನ್ನ ಇಟ್ಕೊಂಡಿದ್ದೀರಿ, ಒಳ್ಳೆ ಕೃಷಿಕರು. ಹಂಗ ಕೇಳದ್ರಿಂದ ಇಲ್ಲ ಸರ್, ಅದಕ್ಕೆ ಈಗ ಇವತ್ತು ಬೆಳಿಗ್ಗೆ ಕೇಳ್ಕೊಂಡಿದ್ಮೇಲೆ ಅದ್ರ ಬಗ್ಗೆ ಸರ್ ಎಲ್ಲ ಇದ್ರಲ್ಲ ಮಾತಾಡ್ಬೇಕು ಫೋನ್ ಮಾಡಿದೆ. ಆಯ್ತು, ಈಗ ಪ್ರಶ್ನೆಗಳನ್ನ ಕೇಳ್ತಾರೆ ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ. ನಿಧಾನಕ್ಕೆ ಆಲೋಚನೆ ಮಾಡಿ ಉತ್ತರವನ್ನ ಹೇಳಿ. ನಿಮ್ಮ ಮೊದಲನೇ ಪ್ರಶ್ನೆಯನ್ನ ಚೇತನ್ ಸರ್ ಅವರು ಕೇಳ್ತಾ ಇದ್ದಾರೆ ಈಗ. ಸರ್ ನಮಸ್ತೆ. ಸರ್ ನಮಸ್ತೆ. ಭಾರತಿ ಅವರ ಸರ್ ನಮಸ್ತೆ. ನಾಟಿ ಕೋಳಿ ಸಾಕಿದಿರಲ್ವಾ? ನಾಟಿ ಕೋಳಿಗಳು ಸಹಜವಾಗಿ ಕಡಿಮೆ ಮೊಟ್ಟೆಗಳನ್ನ ಕೊಡ್ತವೆ. ಹೌದು, ಅದಕ್ಕೆ ಸಂಬಂಧಿಸಿದಂಗೆ ಒಂದು ಪ್ರಶ್ನೆ ನಿಮ್ಗೆ. ನಾಟಿ ಕೋಳಿಗಳಲ್ಲಿ ಹೆಚ್ಚು ಮೊಟ್ಟೆಗಳನ್ನ ಕೊಡುವಂತ ಸುಧಾರಿತ ನಾಟಿ ಕೋಳಿ ತಳಿನ ಹೆಸರಿಸಿ. ಇನ್ನೊಂದು ತಳಿ ಇದೆ ನೋಡಿ. ಇನ್ನೊಂದಿದೆ. ಹೌದು, ಮೊಟ್ಟೆಗೆ ಹೆಸರುವಾಸಿಯಾಗಿರುವಂತ ನಾಟಿ ಕೋಳಿ ತಳಿ. ಅದೇ ಸರ್, ನಂಗೆ ಗೊತ್ತಿರಂಗದೆ ಇದು ಗಿರಿರಾಜ, ಅವೆಲ್ಲ ಫಾರಂ ಕೋಳಿ ತರ ಇದೆ. ಗಿರಿರಾಜ ಹತ್ತಿರಕ್ಕೆ ಬಂದ್ರಿ, ಗಿರಿರಾಜ ಮಾಂಸದ ತಳಿ. ಇನ್ನೊಂದು ಜಾಸ್ತಿ ಮೊಟ್ಟೆ ಕೊಡೋ ಅಂತ ನಾಟಿ ತಳಿ ಇದೆ. ಅದ್ರ ಬಗ್ಗೆ ನಾನು ಜಾಸ್ತಿ ತಿಳ್ಕೊಂಡಿದ್ವಲ್ಲ ಸರ್. ಅದೇ ಇದು ಇತ್ತಲ ತಳಿ ಅಂತಿದೆ ಅಥವಾ ಇದೈತೆ. ಸುವರ್ಣಧಾರ ಸರ್. ಸರಿಯಾದ ಉತ್ತರ ನೋಡಿ, ಸ್ವರ್ಣಧಾರ ಅಂತ ಕರಿತೀವಿ. ಗಿರಿರಾಜ ತಳಿ ಮಾಂಸಕ್ಕೆ ಹೆಸರುವಾಸಿ, ಸ್ವರ್ಣಧಾರ ಮೊಟ್ಟೆ ಕೋಳಿಗೆ ಹೆಸರುವಾಸಿಯಾಗಿದೆ. ನೀವೀಗ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದ್ರಿಂದ ಎರಡನೇ ಪ್ರಶ್ನೆ ಕೇಳೋಣ. ಕೇಳಿ ಸರ್. ನಮ್ಮ ಪರಿಸರ ನಮ್ಗೆ ತುಂಬಾ ಮುಖ್ಯ ಅಲ್ವಾ? ಹಾಗಾಗಿ ವಿಶ್ವ ಪರಿಸರ ದಿನವನ್ನ ನಾವು ಯಾವತ್ತು ಆಚರಣೆ ಮಾಡ್ತೇವೆ? ಸರ್ ಕೇಳಿದೀನಿ ಸರ್, ಆದ್ರೆ ಮಾರ್ಚ್ 22 ಸರ್. ಮಾರ್ಚ್ 22 ಅಲ್ಲ, ತಪ್ಪು ಉತ್ತರ. ಯೋಚನೆ ಮಾಡಿ ಸರ್. ಕೇಳಿದೀನಿ, ಬಸ್ ಇವಾಗ ಅರ್ಜೆಂಟ್ ಅಲ್ಲಿ ಜ್ಞಾನ ಬರ್ತಿಲ್ಲ ಅಷ್ಟೇ ಸರ್. ವಿಶ್ವ ಪರಿಸರ ದಿವಸಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ನಾವು ಪ್ರಸಾರ ಮಾಡಿದ್ವಿ ಆಕಾಶವಾಣಿಯಲ್ಲಿ ಸರ್. ಜೂನ್ 5 ಸರ್. ಸರಿಯಾದ ಉತ್ತರ. ಯಾರಾದ್ರೂ ಹೇಳ್ಕೊಟ್ರ ಪಕ್ಕದಲ್ಲಿ? ಇರ್ಲಿ, ಪರವಾಗಿಲ್ಲ. ಈಗ ಇನ್ನೊಂದು ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಭಾರತೀಯವ್ರೆ, ನೀವು ಇವತ್ತಿನ ಈ ಸರಣಿಯ ಮೊದಲ ವಿಜೇತರಾಗ್ತೀರಿ. ನಿಮ್ ಮಗಳ ಹೆಲ್ಪ್ ತಗೊಂಡ್ರು ಪರವಾಗಿಲ್ಲ, ಸರಿಯಾಗಿ ಹೇಳ್ಬೇಕು ಉತ್ತರನ. ಮೂರನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಪಶುವೈದ್ಯರು ನಮ್ಗೆಲ್ಲ ಮುಖ್ಯ ಅಲ್ವಾ? ಪಶು ಮತ್ತು ಪ್ರಾಣಿಗಳನ್ನ ಸಾಕಾಣಿಕೆ ಮಾಡೋರಿಗೆ ಪಶುವೈದ್ಯರು ತುಂಬಾ ಮುಖ್ಯ. ಹಾಗಾಗಿ ವಿಶ್ವ ಪಶುವೈದ್ಯ ದಿನವನ್ನ ಯಾವತ್ತು ಆಚರಣೆ ಮಾಡ್ತಾರೆ? ಸರ್ ವಿಶ್ವ ಪಶುವೈದ್ಯ ಸರ್ ಇವಾಗ ಜ್ಞಾನ ಬರ್ತೈತಾ? ವಿಶ್ವ ಪಶುವೈದ್ಯ ಸರ್ 18 ಇನ್ನು ಚೂರು ಮುಂದಕ್ಕೆ ಬನ್ನಿ ಸರ್. 18 ಏಪ್ರಿಲ್ 28 ಚೂರು ಹಿಂದಕ್ಕೆ ಹೋಗಿ ಸರ್. ಏಪ್ರಿಲ್ ತಿಂಗಳೇನೇ ಸರ್. ಏಪ್ರಿಲ್ 18 ಅಂತಿತ್ತು ಇಲ್ಲಿ. ಏಪ್ರಿಲ್ 28 ಅಂತಾನೆ ಇದೆ ಸರ್. ಹೌದಾ? ಏಪ್ರಿಲ್ 26 ಅಥವಾ ಕೊನೆ ಶನಿವಾರ ಈ ವರ್ಷ ಅದು ಏಪ್ರಿಲ್ 26 ಬಂದಿದೆ. ಅದೇ ಸರ್, ನಾವು ಇದಕ್ಕೆ ಹೋದಾಗೆಲ್ಲ 28 ಇತ್ತಲ್ಲ, ಹಂಗಾಗಿ ಅದನ್ನ ಹೇಳಿದೆ. ಇಲ್ಲಿ ಬಿಡಿ ಸರಿ. ಹತ್ತು ಉತ್ತರಕ್ಕೆ ತುಂಬಾ ಸನಿಹದಲ್ಲಿದ್ದೀರಾ. ಏಪ್ರಿಲ್ನ ಕೊನೆ ಶನಿವಾರ ಅಥವಾ ಈ ವರ್ಷ ಬಂದಿರುವಂತದ್ದು ಏಪ್ರಿಲ್ 26. 28 ಬರೋಂತ ಸಾಧ್ಯತೆ ಇರುತ್ತೆ. ಇದೆ ಇದೆ, ಸಾಧ್ಯತೆ ಇದೆ. ಹಂಗಾಗಿ ಅವ್ರನ್ನ ಏನು ಪರಿಗಣಿಸ್ತಾರೆ, ಏನ್ ಮಾಡ್ತಾರೆ? ಪರಿಗಣಿಸಬಹುದು. ಆಯ್ತು ಭಾರತಿಯವರು, ಈಗ ನೀವು ಇವತ್ತಿನ ವಿಜೇತರಾಗಿದ್ದೀರಿ. ಮೂರು ಪ್ರಶ್ನೆಗಳಿಗೂ ಹತ್ತತ್ರ, ಕೊನೆಯ ಪ್ರಶ್ನೆಗೆ ಹತ್ತತ್ರದಲ್ಲಿ ಹೇಳಿದಿರಿ. ಅದು ನಿಗದಿತವಾದಂತ ದಿನಾಂಕ ಇರೋದಿಲ್ಲ, ಕೊನೆಯ ಶನಿವಾರ ಅಂತ ಹೇಳಿರುತ್ತೆ, ಏಪ್ರಿಲ್ ತಿಂಗಳ ಕೊನೆಯ ಶನಿವಾರ. ಹಂಗಾಗಿ ನೀವು ವಿಜೇತರಾಗಿದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ಬೋದು ನಮ್ಗೆ? ಹೇಳಿ. 9535555168 ತುಂಬಾ ಖುಷಿ ಆಯ್ತು ಸರ್. ಈಗ ನಾನು ಆಕಸ್ಮಿಕವಾಗಿ ಜಸ್ಟ್ ಮಾಡಿದೆ ಅಷ್ಟೇ, ಇವಾಗ ಒಂದು ಟ್ರೈ ಮಾಡೋಣ ಅಂತ ಬೇರೆ ಎಲ್ಲ ಮಾಡ್ತಾ ಇರ್ತೀನಿ ಕಾರ್ಯಕ್ರಮಕ್ಕೆ ಸಿಗ್ತಿರಲ್ಲ ಲೈನು. ನಮ್ಗೆ ಅನೇಕ ಸಾರಿ ಆಕಸ್ಮಿಕವಾಗಿ ಏನೇನು ಸಿಕ್ಬಿಡುತ್ತೆ, ಲೈನು ಸಿಗುತ್ತೆ ಅದ್ರ ಜೊತೆಗೆ ಬಹುಮಾನ ಸಿಗುತ್ತೆ. ಹಂಗಾಗಿ ಇವತ್ತು ನೀವು ಒಂಥರ ಡಬಲ್ ಅದೃಷ್ಟವಂತರು, ಲೈನು ಸಿಕ್ತು. ಖುಷಿ ಆಗುತ್ತೆ ಸರ್, ಎಲ್ಲ ಚೆನ್ನಾಗಿ ಬರುತ್ತೆ ಪ್ರೋಗ್ರಾಮು, ಮಾಹಿತಿ ಚೆನ್ನಾಗಿ ತಿಳ್ಕೊಳತ್ತೆ. ಮತ್ತೆ ಎಲ್ಲ ರೀತಿನು ಅಂದ್ರೆ ಈಗ ನಮ್ಮ ಪರಿಸರದ ಬಗ್ಗೆ ಎಲ್ಲ ಕೇಳೆ ನನ್ಗೆ ನಾವು ಏನಾರ ಮಾಡ್ಬೇಕು ಈಗ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದು ಒಂದು ಆಲೋಚನೆ ಮನಸ್ಸಲ್ಲಿ ಯಾವಾಗ್ಲೂ ಪಾಸಿಟಿವ್ ಬರ್ತಿರುತ್ತೆ ಸರ್, ಅದೇ ನಂಗೆ ಖುಷಿ. ಹೀಗೆ ಬದಲಾವಣೆ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಇವತ್ತೇನೇನು ನವೀನ ತಂತ್ರಜ್ಞಾನಗಳು ಅಂತ ಹೇಳಿದ್ಯೋ ಅದು ನಿಮ್ಮ ಒಳಿತಿಗಾಗಿ ತಲುಪಬೇಕು, ತಲುಪಿದ್ದು ಬಳಕೆ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ನಿಮ್ಮಂತವರು ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ. ನೀವು ಇವತ್ತಿನ ವಿಜೇತರಾಗಿದ್ದೀರಿ, ನಿಮ್ಗೆ ಬಹುಮಾನವನ್ನ ನೀಡಲಾಗುತ್ತೆ. ಬಹುಮಾನ ಏನು ಮತ್ತೆ ಯಾವಾಗ ಕೊಡ್ತಾರೆ ಅನ್ನೋಂಥದ್ದನ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯ ಅಥವಾ ವೆಟರ್ನರಿ ಕಾಲೇಜಿಂದ ನಿಮಗೆ ಫೋನ್ ಮಾಡಿ ಹೇಳ್ತಾರೆ. ನಿಮ್ಗೆ ನಿಮ್ಗೆ ಅಭಿನಂದನೆಗಳು ಭಾರತಿ ಅವರೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ನಿಮ್ ನಂಬರ್ ಇದೆ, ನಿಮ್ಗೆ ಕೊಡ್ತೀವಿ ಆಮೇಲೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಆತ್ಮೀಯ ಕೇಳುಗರೆ, ಹೈನು ಹೊನ್ನು ಸರಣಿಯ ಸಂಚಿಕೆಗಳನ್ನು ಆಧರಿಸಿದ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಇವತ್ತಿನ ಸಂಚಿಕೆಯಲ್ಲಿ ಪ್ರಸಾರ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಈ ಒಂದು ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮುಂದಿನ ಕರೆ ಯಾರು ಮಾಡಿದ್ರು ನೋಡೋಣ. ನಮಸ್ತೆ. ನಮಸ್ತೆ, ಮಾತನಾಡಿ. ರುದ್ರಯ್ಯ ಸರ್ ಮೂಡಿಯರಿಂದ ಮಾತಾಡ್ತಿರೋದು. ರುದ್ರಯ್ಯ ಅವರು ನಮ್ಮ ಕಾಯಂ ಶ್ರೋತೃಗಳು. ಖಂಡಿತ ಸರ್. ನಮ್ಮ ಹೈನುವನ್ನು ಕೇಳ್ತೀರ ರುದ್ರಯ್ಯ ಅವರೇ? ಸರ್ ಕೇಳ್ತೇನೆ. ಹಿಂದೆಲ್ಲ ಕೃಷಿ ಬಗ್ಗೆ ಮಾಹಿತಿ ಮಾಡ್ತೇನೆ ಸರ್, ಇದ್ರ ಬಗ್ಗೆ ಹೈನುಗಾರಿಕೆ ಹಸುಗಳು ಸಾಕೊಳ್ಳೋದು. ಈಗಿಲ್ಲ ಸರ್, ಸ್ವಲ್ಪ ಮಾಡಕ್ ಆಗಿಲ್ಲ. ಆಗ್ಲಿಂದ ಕುರಿಗಳು ಸಾಕಿದ್ದು, ಕೋಳಿ ಸಾಕೊಂಡಿದ್ದೆ. ಈ ಮರಗಳಿಗೆಲ್ಲ ಹಿಂಸೆ ಮಾಡಿಸ್ತಪ್ಪ, ಹಂಗಾಗಿ ಎಲ್ಲ ಮಾರಾಟ ಮಾಡುದು ಸರ್. ಆಸಂಗ ತಂದು ಮಾರಾಟ ಮಾಡ್ಬಿಟ್ಟು. ಹೌದಾ? ಹೌದು ಸರ್. ಹೌದು. ಮೂಡಿಗೆರೆಯಲ್ಲಿ ಮಳೆ ಹೇಗಿದೆ ಇವತ್ತು ಸರ್? ಇವತ್ತು ಸ್ವಲ್ಪ ಬಿಡುವಿದೆ, ಬಟ್ ನಿನ್ನೆ ರಜೆ ಕೊಟ್ಟರೆ ಅಂತ ಕಾಣುತ್ತೆ, ಅದಕ್ಕೆ ಮುನ್ಸೂಚನೆ ಬಿಡುವಾಗಿತ್ತು. ರಜೆ ಮತ್ತೆ ಕೊಟ್ಬಿಡ್ತಾರೆ ಅಂತ ಹೇಳಿ ಸುರಿತಾ ಇರ್ತದೆ ಸರ್. ಇವತ್ತು ಮತ್ತೆ ಸುರಿದು ಸರ್, ಒಂದು ಅರ್ಧ ಗಂಟೆಯಿಂದ ಸರಿ ಮಳೆ ಬಂದ್ಬಿಡ್ತು. ಹೌದಾ? ರಸ್ತೆ ಕಾಣಂಗಿಲ್ಲ, ಆ ಮಟ್ಟಕ್ಕೆ ಆಗ್ಬಿಡ್ತು ಸರ್ ಒಂದೊಂದ್ಸರಿ. ಸರಿ ಸರಿ ಸರಿ, ಅದು ಸಾಮಾನ್ಯ ಮಳೆಯಲ್ಲಿ ಜಾಸ್ತಿನೇ ಇರುತ್ತೆ, ಅದಕ್ಕೆ ಕೇಳಬೇಕು ಸರ್. ಮಳೆಗಳು ಬಂದ್ರೆ ಈ ಜಲ ಉಕ್ಕದಂತ ಇರುತ್ತೆ. ಹೌದು ಹೌದು. ಈ ಗುಡುಗು ಬಂದ್ರೆ ನಮ್ಮಲ್ಲಿ ಅಣಬೆ ಹೇಳಕ್ಕಂತ ಒಂದು ವಾಡಿಕೆ ಇದೆ. ಆಮೇಲೆ ಈ ರೈತರು ಗದ್ದೆ ಓಡಕ್ಕೆಲ್ಲ ನೀರು ಎಲ್ಲ ಕಟ್ಟದ್ ಮಾಡಕ್ಕೆ ಉಕ್ಕಲ್ಲಕ್ಕೆ ಅನುಕೂಲನೆ ಮಳೆಗಳು ಬಂದ್ರೆ. ಭತ್ತದ ಕೆಲಸ ಶುರು ಆಗಿದೆಯಾ? ಹೌದು ಸರ್, ಶುರು ಆಗಿದೆ. ಹಾಗೆಲ್ಲ ಹಾಕಿದಾರೆ ಸರ್. ಎಲ್ಲ ನೀವು ಹಾಕಿದಿರಾ? ನಾವ್ ಇಲ್ಲೇ ವೃತ್ತಿ ಬಿಟ್ಬಿಟ್ಟಿ ಸಾ ಇವ್ರೆ. ಹೌದಾ? ಇರ್ಲಿ, ಈಗ ತೋಟದ ಮಾಡ್ಕೊಂಡಿದ್ವಿ. ಮಾವರ ಮಲ್ಲಿ ಇದ್ದಾಗ ಅದೆಲ್ಲ ಗದ್ದಿನ ಮಾಡಕ್ಕಲ್ಲ, ಆಗಸ್ಟ್ 10 ತಾರೀಕೊಳಗೆ ನೆಟ್ಟಿ ಮಾಡ್ಬಿಡ್ತದ್ದು. ಹಾಗಾಗಿ ಅದು ವೃತ್ತಿ ಕಡಿಮೆ ಆಗ್ಬಿಡ್ತು ಸರ್. ಈಗ ಇರ್ಲಿ, ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ? ಮಾಡ್ತೀನಿ ಸರ್, ಮಾಡ್ತೀನಿ. ಪ್ರಶ್ನೆಗಳನ್ನ ಕೇಳೋಣ ನಿಮ್ಗೆ. ಕೇಳ್ಬಿಡಿ ಸರ್. ರುದ್ರಯ್ಯ ಅವ್ರೆ ಸರ್ ನಮಸ್ತೆ. ಈಗ ನಿಮ್ ಪ್ರಶ್ನೆ ಕೇಳೋಣ. ಈಗ ಕರು ಹಾಕುತ್ತೆ ಸಾಮಾನ್ಯವಾಗಿ ಹಸು. ಈ ಕರುಗೆ ನಾವು ಗಿಣ್ಣ ಹಾಲು ಅಂತ ನಾವು ಕುಡಿಸ್ಬೇಕು. ಇದು ಎಷ್ಟು ಸಮಯದ ಒಳಗೆ ಕುಡಿಸ್ಬೇಕು? ಕರು ಹಾಕಿದ ನಂತರ ಎಷ್ಟು ಸಮಯದ ಒಳಗೆ ಕರುಗೆ ತಾಯಿಯಿಂದ ಗಿಣ್ಣು ಹಾಲನ್ನ ಕುಡಿಸ್ಬೇಕು? ಒಂದೂವರೆ ಗಂಟೆ ಆಗಿರ್ಬೋದಾ? ಇವೆಲ್ಲ ಸಾಕಿರೋಂತವ್ರು, ಕರು ಹಸು ಹೈನುಗಾರಿಕೆ ಮಾಡಿದಂತವ್ರು. ಎಷ್ಟು ಸಮಯದೊಳಗೆ ಕುಡಿಸ್ಬೇಕು? ಕನಿಷ್ಠ ಪಕ್ಷ ಟೈಮಿಂಗ್ ಅನ್ನ ಗೊತ್ತಿರಲ್ಲ ಸರ್. ಆಗಲ್ಲ, ಈ ಮಲೆನಾಡ್ ಭಾಗದಲ್ಲೆಲ್ಲ ಕರು ಹಾಕಿ ಅದನ್ನೆಲ್ಲ ಸ್ವಲ್ಪ ಕೆಚ್ಚಲೆಲ್ಲ ಕ್ಲೀನ್ ಮಾಡಿ ಕುಡಿಸ್ತಿದ್ರು. ಆಗ ಎಷ್ಟೊತ್ತಿಗೆ ಕುಡಿಸರು? ಅದು ಎಷ್ಟು ಹೊತ್ತು ಅಂತ ಹೇಳಕ್ ಬರಲ್ಲ ಸರ್. ಒಂದು ಅಂದಾಜಲ್ಲಿ ಹೇಳಿ, ಒಂದು ತಪ್ಪು ಉತ್ತರ ಹೇಳಿದ್ರೆ ಇನ್ನೊಂದು ಅವಕಾಶ ಕೊಟ್ಟಿದ್ದೇವೆ ಹೇಳಿ. ಹೌದಾ ಸರ್, ಒಂದು 10 ನಿಮಿಷ ಆಗ್ಬೋದಾ? ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಅರ್ಧ ಗಂಟೆ ಒಳಗೆ ನಾವು ಕುಡಿಸಿ ಎಷ್ಟಾಗತ್ತೆ ಅಷ್ಟು ಕುಡಿಸ್ಬೇಕು ಅಂತ ಅನ್ನೋದು ಹೇಳ್ತೀವಿ. ಏನಕ್ಕೆ ಅಂತ ಅಂತಂದ್ರೆ ಆ ಸಮಯದಲ್ಲಿ ಆ ಗಿಣ್ಣು ಹಾಲಲ್ಲಿ ಇರತಕ್ಕಂತ ರೋಗ ನಿರೋಧಕ ಶಕ್ತಿನ ತುಂಬಾ ಚೆನ್ನಾಗಿ ಕರುಳು ಮೂಲಕ ಅಬ್ಸರ್ವ್ ಮಾಡ್ಕೊಳ್ಳೋ ಅಂತ ಹೀರ್ಕೊಳ್ಳೋಂತಹ ಶಕ್ತಿ ಇರುತ್ತೆ. ಹಾಗಾಗಿ ನೀವು ಜಾಸ್ತಿ ಅರ್ಧ ಗಂಟೆ ಒಳಗೆ ಕುಡಿಸ್ಬೇಕು ಅನ್ನೋ ಅಂತದ್ ಹೇಳ್ತೀವಿ. ರುದ್ರಯ್ಯವ್ರ ತುಂಬಾ ಧನ್ಯವಾದಗಳು ನಿಮ್ಮ ಒಂದು ಭಾಗವಹಿಸುವಿಕೆಗೆ. ಅದು ಆಕಾಶವಾಣಿ ಅಂದ್ರೆ ಹಂಗೇನೆ ನಿಮ್ಮ ಮನೆಗೆ ಬಂದ್ಬಿಡುತ್ತಲ್ಲ. ಇಲ್ಲ ಸರ್, ಈಗ ನಾನು ಆಕ್ಚುಲಿ ರೇಡಿಯೋ ಕೆಟ್ಟೋಗ್ಬಿಟ್ಟಿತ್ತು, ಸೆಲ್ ಹಾಕಿರ್ಲಿಲ್ಲ. ಈ ಕಾರೊಳ ಕೂತ್ಕೊಂಡು ಕೇಳಿಸ್ತಿದ್ದೀನಿ ಸರ್ ಈಗ. ಆಯ್ತು ಆಯ್ತು ಆಯ್ತು, ನಿಮ್ಮ ಪ್ರೀತಿಗೆ ನಮಸ್ತೆ. ಧನ್ಯವಾದ ಧನ್ಯವಾದ ರುದ್ರಯ್ಯ ಅವರೇ. ಮುಂದಿನ ಕರೆಗೆ ಹೋಗುವ ಮುನ್ನ ಮಳೆಗಾಲ ಚೆನ್ನಾಗಿ ಪ್ರಾರಂಭ ಆಗಿದೆ, ತುಂಬಾ ಮಳೆ ಹಿಡಿದಿದೆ. ಈ ಸಂದರ್ಭದಲ್ಲಿ ನಮ್ಮ ಹೈನುಗಾರರು ಏನು ಗಮನಿಸಬೇಕು ಈ ಮಳೆಯ ಸಂದರ್ಭದಲ್ಲಿ ಜಾನುವಾರುಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಟಿಪ್ಸ್ ಅನ್ನು ಕೊಡ್ಬೋದಾ? ಮೊದಲನೇದಾಗಿ ಈ ಮಳೆಗಾಲ ಈ ಸಲ ಮೇನಲ್ಲೇ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ, ಹಚ್ಚ ಹಸಿರು ಇದೆ. ರೈತರು ಚಟುವಟಿಕೆಗಳನ್ನ ಶುರು ಮಾಡ್ಕೊಂಡಿದ್ದಾರೆ, ಜಾನುವಾರುಗಳು ಸಹ ಹಸಿರು ಮೇವಿನಿಂದಾಗಿ ಹಾಲು ಹೆಚ್ಚಿ ಕೊಡ್ತಾ ಇದೆ. ರೈತರು ಮುನ್ನೆಚ್ಚರಿಕೆಯಿಂದ ಈ ಸಮಯದಲ್ಲಿ ರಸಮೇವನ್ನ ಮಾಡಿ ಇಟ್ಟುಕೊಂಡ್ರೆ ಮುಂದಿನ ಬೇಸಿಗೆನೂ ಸಹ ಹಸಿರು ಮೇವು ಚೆನ್ನಾಗಿರುತ್ತೆ, ಅವ್ರ ಮನೆಯಲ್ಲಿ ಹಾಲು ಚೆನ್ನಾಗಿರುತ್ತೆ. ಹಾಗಾಗಿ ಈಗಲೇ ಯೋಚನೆ ಮಾಡಿ ರಸಮೇವನ್ನ ಮಾಡಿ ಇಟ್ಕೋಬೇಕು. ಈಗ ಚೆನ್ನಾಗಿ ಬೆಳೆದು ಬಂದಿರುತ್ತೆ, ಇದೊಂದು ಸಕಾಲ ಮಾಡ್ಲಿಕ್ಕೆ. ಹೌದು, ಮಾಡ್ಕೊಂಡು ಇಟ್ಕೊಳ್ಳೋದು ಹೆಚ್ಚು ಸೂಕ್ತ. ಹೌದು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ನಮಸ್ತೆ, ಮಾತನಾಡಿ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಈಶ್ವರಪ್ಪ ಅವರಲ್ಲ? ಗೊರೂರು ಅಲ್ಲ ಈಶ್ವರಪ್ಪ ಅವರು ನಿಮ್ದು? ನಮ್ಮ ಹೈನುವನ್ನು ಸರಣಿ ಕಾರ್ಯಕ್ರಮಗಳು ಕೇಳ್ತೀರಾ? ಕೇಳ್ತೀರಾ? ಚೆನ್ನಾಗಿರುತ್ತ? ಏನನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ರೇಡಿಯೋಯಿಂದ ಒಂಚೂರು ದೂರ ಬಂದು ಮಾತಾಡಿ ಈಶ್ವರಪ್ಪ ಅವರೇ. ರೇಡಿಯೋಯಿಂದ ದೂರ ಬನ್ನಿ, ಮಾತನಾಡಿ, ನಿಮ್ಮ ಪ್ರಶ್ನೆಗಳನ್ನು ಕೇಳೋಣ. ಈಶ್ವರಪ್ಪ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಹಸುಗಳನ್ನ ಸಾಕಿದ್ದೀರಾ ನೀವು? ಹೌದು ಸರ್, ಸಾಕಿದ್ದೀವಿ. ಈಗ ಗಿಣ್ಣು ಹಾಲು ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀವಿ. ಗಿಣ್ಣು ಹಾಲನ್ನ ಕರುಗಳಿಗೆ ಎಷ್ಟು ಕುಡಿಸ್ಬೇಕು? ಸರ್, ಅರ್ಧ ಗಂಟೆ ಒಳಗಡೆ ಕುಡಿಸ್ಬೇಕು. ಅದು ಸಮಯ ಆಯ್ತು, ಈಗ ಎಷ್ಟು ಪ್ರಮಾಣದ ಪ್ರಮಾಣ? ಪ್ರಮಾಣ ಒಂದು ಅರ್ಧ ಲೀಟರ್ ಒಳಗಡೆ ಕುಡಿಸ್ಬೇಕು. ಅರ್ಧ ಲೀಟರ್ ತಪ್ಪಾಗ್ತದೆ. ಈಗಿನ ದಿನಗಳು ಏನಾಗಿದೆ, ಗಿಣ್ಣು ಹಾಲಲ್ಲೂ ಸಹ ಮನುಷ್ಯರು ಇತರ ಪದಾರ್ಥಗಳನ್ನ ಮಾಡೋದ್ರಿಂದ ಕರುಗಳಿಗೆ ಬಿಡೋದೇ ಇಲ್ಲ. ಹಾಗಾಗಿ ಗಿಣ್ಣು ಹಾಲನ್ನ ಹೆಚ್ಚು ಕರುಗಳಿಗೆ ಕುಡಿಸಿದಷ್ಟು ಮುಂದೆ ಒಳ್ಳೆ ರಾಸ್ಗಳಾಗ್ತವೆ, ಒಳ್ಳೆ ರೋಗ ನಿರೋಧಕ ಶಕ್ತಿ ಬರುತ್ತೆ. ಹೌದು ಹೌದು. ಕರುಗಳ ದೇಹದ ಶೇಕಡ 10% ನಾವು ಕನಿಷ್ಠನಾದ್ರೂ ಗಿಣ್ಣು ಹಾಲನ್ನ ಕುಡಿಸ್ಬೇಕು. ಹುಟ್ಟಿದ ಕರುಗಳು ಸುಮಾರು 30 kg ಇರ್ತದೆ, ಕಡಿಮೆ ಅಂದ್ರೂ 30 kg ಇರ್ತದೆ. ಅಲ್ಲಿಗೆ 3 liter ನಾರು ನಾವು ಕುಡಿಸ್ಬೇಕಾಗ್ತದೆ. 3 liter ಅಂದ್ರೆ ಎಷ್ಟು ದಿವಸದಲ್ಲಿ? ಬೆಳಗ್ಗೆ ಸಂಜೆ ಮಧ್ಯಾಹ್ನ, ಆ ಒಂದು ದಿನದಲ್ಲಿ. ಒಂದು ದಿವಸದಲ್ಲಿ 3 liter? 3 liter ಕುಡಿಸ್ಬೇಕಾಗ್ತದೆ. ಸರ್, ನಾವು ನಾಟಿ ಹಸು ಸಾಕಿದೀವಿ ಸರ್, ಅದು ಹಾಲು ಜಾಸ್ತಿ ಇಟ್ಕೋಲ್ಲ, ಹಂಗ ಸ್ವಲ್ಪ ಆ ಲೆಕ್ಕದಲ್ಲಿ ಹೇಳಿದ್ರು. ಈಗ ಎಷ್ಟು ದಿವಸ ಕುಡಿಸ್ಬೇಕಾಗತ್ತೆ 3 liter? 3 literನ ಒಂದು ದಿವಸದಲ್ಲಿ ಕುಡಿಸ್ತಾರೆ, ಒಂದು ದಿವಸಕ್ಕೆ. ಆ ರೀತಿ ಸುಮಾರು 5 ದಿವಸ ಏನು ಹಾಲು ಬರುತ್ತೆ ಅದನ್ನ ಶೇಕಡ 10% ನಲ್ಲಿ ಕುಡಿಸ್ತಾ ಇರಬೇಕಾಗ್ತದೆ. 5 ದಿವಸ ಗಿಣ್ಣ ಹಾಲೇ ಬರುತ್ತೆ? ಗಿಣ್ಣ ಹಾಲು ಬರ್ತದೆ. ನೆಕ್ಸ್ಟ್ ಬರೋದು ಒಡಕಾಲು ಅಂತ ಕರಿತೀವಿ, ಅದನ್ನು ಸಹ ಅದೇ ರೀತಿ ಕುಡಿಸ್ಬೇಕಾಗ್ತದೆ. ಆದರೆ ಅತಿ ಹೆಚ್ಚು ಪರಿಣಾಮ ಅಂದ್ರೆ ಈ ರೋಗ ನಿರೋಧಕ ಶಕ್ತಿ ಹೆಚ್ಚೋದು ಮೊದಲನೇ ದಿವಸ ಅರ್ಧ ಗಂಟೆಯಲ್ಲಿ ಎಷ್ಟು ಕುಡಿಸ್ತೀವೋ ಅಷ್ಟು ಒಳ್ಳೇದು. ಅಂದ್ರೆ ಸಾಮಾನ್ಯವಾಗಿ 7-10 ದಿನದವರೆಗೂ ಯಾರು ಡೈರಿಗೂ ಹಾಕಲ್ಲ, ಅವಾಗ ಹಾಲ್ನೆಲ್ಲ ನಮ್ಮ ಕರುಗಳಿಗೆ ಕುಡಿಸೋದು ಒಳ್ಳೇದು. ಅನಂತರ ಒಂದ್ ಸ್ವಲ್ಪ 15-20 ದಿನಕ್ಕೆ ಒಂದ್ ಸ್ವಲ್ಪ ಹಸರುಳ್ಳು ಪ್ರಾರಂಭ ಮಾಡ್ತಾರೆ, ಅಥವಾ ಬೇಕಾದ್ರೆ ಮಿಲ್ಕ್ ರಿಪ್ಲೇಸರ್ಸ್ ಅಂತ ಹೇಳಿ ಈಗೆಲ್ಲ ಕೆಲವು ತಿಂಡಿಗಳೆಲ್ಲ ಬಂದಿದ್ದಾವೆ, ಅವುಗಳನ್ನು ಕೊಡೋ ಅಂತದಿದೆ. ಆದ್ರೆ ಮೊದಲು ಏನು ಡೈರಿಗೆ ಹಾಕುವವರೆಗೂ ಏನು ಹಾಲು ಉತ್ಪಾದನೆ ಆಗ್ತಾ ಇರುತ್ತೆ ಅದನ್ನ ಸಾಕಷ್ಟು ನಮ್ಮ ಹಸುಗಳಿಗೆ ಕರುಗಳಿಗೆ ಕೊಡೋ ಅಂತದ್ದು ಒಳ್ಳೇದು. ಈಶ್ವರಪ್ಪ ಅವರೇ, ಗೊತ್ತಾಯ್ತಾ? ಗೊತ್ತಾಯ್ತು. ಸುಮಾರು 3 liter ಒಂದು ದಿವಸದಲ್ಲಿ ಕುಡಿಸ್ಬೇಕು ಹಸುಗೆ. ಧನ್ಯವಾದ ನೀವು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆಗೆ ಹೋಗುವ ಮುನ್ನ ಈ ರಸಮೇವನ್ನ ಮಾಡ್ಬೇಕಲ್ಲ, ಮಾಡಬೇಕು ಅಂತ ಹೇಳಿ ಮಾಡಿಕೊಳ್ಳುವಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿದ್ರಿ. ಈ ಹಸಿರು ಮೇವು ಹೆಚ್ಚಾಗಿ ಸಿಗುತ್ತೆ ಈ ಒಂದು ಸಂದರ್ಭದಲ್ಲಿ, ಹಸಿರು ಮೇವು ಇರುತ್ತಲ್ಲ ಅದನ್ನು ಮೀರಿ ರಸಮೇವು ಮಾಡ್ಕೋಬೇಕಾಗುತ್ತೆ. ಹೌದು, ರಸಮೇವು ಇವತ್ತಿಗಲ್ಲ, ಅದು ಮುಂದೆ ಬೇಸಿಗೆಯಲ್ಲಿ ಹಸಿರು ಮೇವನ್ನ ಕೊಡ್ಲಿಕ್ಕಾಗಿ ತಯಾರು ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೆ ಸೂಕ್ತವಾದ ಮೇವು ಅಂದ್ರೆ ಮೆಕ್ಕೆಜೋಳ. ಏಕದಳ ಧಾನ್ಯದ ಯಾವುದೇ ಮೇವಿದ್ರೂ ಸಹ ಅದನ್ನ ರಸಮೇವಾಗಿ ಬಳಸಬಹುದು. ಆದರೆ ಮೆಕ್ಕೆಜೋಳ ನಂಬರ್ ಒನ್ ಉತ್ತಮ ಗುಣಮಟ್ಟದ ರಸಮೇವ ಉತ್ಪಾದನೆ ಅದರಿಂದ ಆಗ್ತದೆ. ಆಗುತ್ತೆ, ಹಸಿರು ಹುಲ್ಲು ಇದ್ರೂ ಕೂಡ ನಾವು ರಸಮೇವನ್ನು ಈಗ ಮಾಡ್ಕೊಂಡು ಮುಂದಿನ ದಿವಸದಲ್ಲಿ ಬಳಸಲಿಕ್ಕೆ ಅದನ್ನ ಅನುಕೂಲವನ್ನ ಮಾಡಿಕೊಳ್ಬೇಕು. ಮತ್ತೊಂದು ಕರೆ ಇದೆ, ಯಾರು ಕರೆಯನ್ನು ಮಾಡಿದಾರೆ ನೋಡೋಣ. ನಮಸ್ತೆ. ನಮಸ್ತೆ ಸರ್, ನಾನು ಬಾಳ್ಪೇಟೆ ಜಿಲ್ಲೆಯಲ್ಲಿ ಈಶ್ವರ್ ಮಾತಾಡ್ತೀನಿ. ಈಶ್ವರ್ ಅವರು, ಈಶ್ವರ್ ನಿಮ್ದು ಯಾವ ಊರು? ಸರ್ ನಮ್ಮ ಬಾಳಪೇಟೆ ಚಿನ್ನಳ್ಳಿ ಅಂತ ಬರ್ತದೆ. ಬಾಳಪೇಟೆ ಚಿನ್ನಳ್ಳಿ ಎಷ್ಟು ದೂರ ಆಗುತ್ತೆ ಬಾಳಪೇಟೆಯಿಂದ? ಒಂದು 5 ಕಿಲೋಮೀಟರ್ ಆಗುತ್ತೆ. ಹಾ, ಹೈನು ಹೊನ್ನು ಸರಣಿ ಕಾರ್ಯಕ್ರಮಗಳನ್ನು ಕೇಳ್ತೀರಾ? ಹೌದು, ಎಲ್ಲಾ ಕಾರ್ಯಕ್ರಮ ಕೇಳ್ತೀನಿ. ಎಲ್ಲದೂ ಕೇಳ್ತೀರಾ? ಏನು ನಿಮ್ಮ ಅಭಿಪ್ರಾಯ ಹೈನು ಹೊನ್ನು ಬಗ್ಗೆ? ನಾವು ಕುರಿ ಸಾಕಾಣಿಕೆ ಮಾಡ್ತೀವಿ. ಹಸುಗಳಿದೆ ಸರ್, ಒಂದು 3 ಹಸುಗಳಿದೆ, ಒಂದು 6 ಕುರಿಗಳಿದೆ. ಕಟ್ಟಡ ಕಾರ್ಮಿಕರ ಜೊತೆ ಈ ಕೆಲಸ ಮಾಡ್ತೀನಿ. ಈ ಕೆಲಸ ಕೂಡ ಮಾಡ್ತೀರಿ. ಪ್ರಶ್ನೆಗಳನ್ನ ಕೇಳೋಣ ನಿಮ್ಗೆ. ಮೊದಲನೇ ಪ್ರಶ್ನೆ ನಿಮಗೆ ಬರ್ತಾ ಇದೆ ಈಗ. ಈಶ್ವರ್ ಅವರೇ, ನೀವು ಕುರಿಗಾರರು, ಕುರಿ ಸಾಕಿದ್ದೀರಿ. ಓಕೆ, ಈ ಸಂದರ್ಭದಲ್ಲಿ, ಈ ಮಳೆಗಾಲ ಈ ತರ ಸಂದರ್ಭಗಳಲ್ಲಿ ವಾರ್ಷಿಕವಾಗಿ ಯಾವ ಚುಚ್ಚುಮದ್ದು ಅಥವಾ ವ್ಯಾಕ್ಸಿನೇಷನ್ ನಾವು ಮಾಡಿಸ್ಬೇಕು ಕುರಿಗಳಿಗೆ? ಯಾಕೆಂದ್ರೆ ನೀವು ಕುರಿ ಸಾಕಾಣಿಕೆ ಮಾಡಿರೋದ್ರಿಂದ ನಿಮ್ಗೊಂದು ಅನುಭವ ಇರುತ್ತೆ ಅನ್ನೋಂಥದ್ದು ಉದ್ದೇಶ. ಈ ಸನ್ನಿವೇಶದಲ್ಲಿ ಅಂದ್ರೆ ಈ ಮಳೆಗಾಲ, ಈ ವಾರ್ಷಿಕವಾಗಿ ಈ ಕಾಲದಲ್ಲಿ ಯಾವ ವ್ಯಾಕ್ಸಿನೇಷನ್ ಅಥವಾ ಚುಚ್ಚುಮದ್ದನ್ನ ನಾವು ಮಾಡಬೇಕು ಕುರಿಗೆ? ನಾವು ಸಾಮಾನ್ಯ ಒಂದು 1.5 ವರ್ಷ 2 ವರ್ಷದಿಂದ ಮಾಡ್ತೀವಿ. ಯಾವ್ದು ಆ ತರದ್ದು ಹಾಕ್ಸಿಲ್ಲ, ಯಾವ್ದು ಹಾಕ್ಸಿಲ್ಲ. ನಮ್ ತಲೆ ಆಸನ ಆಡು ಆಡು ಬರ್ತಾರೆ ಆ ತಗಿದು. ಈಗ ಬೇರೆ ಸಂದರ್ಭದಲ್ಲೂ ಅದಕ್ಕೆ ಲಸಿಕೆ ಹಾಕ್ಸಲ್ವಾ? ಇಲ್ಲ ಸರ್, ಹಾಕ್ಸಿಲ್ಲ ಸರ್. ವರ್ಷಕ್ಕೆ 2 ಕಂದು ಆಗ್ತಿತ್ತು, 2 ಮರಿನ ಆಗ್ತಿತ್ತು ಅದು. ಹಂಗಾಗಿ ಯಾವ್ದು ವ್ಯಾಕ್ಸಿನೇಷನ್ ಹಾಕ್ಸಿಲ್ಲ ಸರ್ ನಾವು. ಅಂದ್ರೆ ವ್ಯಾಕ್ಸಿನೇಷನ್ ಅಥವಾ ಚುಚ್ಚುಮದ್ದು ಅಂದ್ರೆ ಯಾವ್ದೇ ಕಾಯಿಲೆಗಳು ಬರಬಾರ್ದು ಅನ್ನೋ ಉದ್ದೇಶದಲ್ಲಿ ಹಾಕುವಂಥದ್ದು. ಕುರಿ ಈಗ ಹಸುಗಳಿಗೆಲ್ಲ FMD ಅಂತ ಹಾಕ್ತಿವಿ, ಕಾಲ್ಬಾಯಿ ಜ್ವರಕ್ಕೆ ವ್ಯಾಕ್ಸಿನೇಷನ್ ಅಂತೇಳಿ, ಅಥವಾ BQ ಅಂತ ಒಂದು ಹಾಕ್ತಿವಿ, ಬ್ಲ್ಯಾಕ್ ವಾಟರ್ಸ್ ಅಂತೇಳಿ, ಅಥವಾ HS ಅಂತ ಒಂದು ಇನ್ನೊಂದು ವ್ಯಾಕ್ಸಿನ್ ಹಾಕ್ತಿವಿ. ಅದೇ ರೀತಿ ನಮ್ಮ ಕುರಿಗಳಲ್ಲೂ ಸಹ, ಈ ಆಡುಗಳಿಗೂ ಸಹ ಒಂದು ಎಷ್ಟೊಂದು ವ್ಯಾಕ್ಸಿನ್ಗಳಿದ್ದಾವೆ ಅಂದ್ರೆ ಕಾಯಿಲೆ ಬರಬಾರ್ದು ಅನ್ನೋ ಉದ್ದೇಶದಲ್ಲಿ. ಹಾಗಾಗಿ ಈ ಸನ್ನಿವೇಶದಲ್ಲಿ ಯಾವ ವ್ಯಾಕ್ಸಿನ್ ಹಾಕ್ತಾರೆ ಅನ್ನೋಂಥದ್ದು ಉದ್ದೇಶ. ನೀವು ವ್ಯಾಕ್ಸಿನ್ ಹಾಕ್ಸೋಂಥದ್ದು ಒಳ್ಳೇದು, ಯಾಕೆಂದ್ರೆ ಕೆಲವು ಯಾವಾಗ್ಲೂ ನೀವು ನಿಮ್ಮ ಕುರಿಗಳು ಅಥವಾ ಆಡುಗಳನ್ನ ಬೇರ್ಪಡಿಸಿ ಏನ್ ಸಾಕಿರಲ್ಲ, ಬೇರೆ ಕುರಿಗಳ ಜೊತೆ ಅಥವಾ ಮಂದೆಗಳ ಜೊತೆ ಮಿಕ್ಸ್ ಆಗೋ ಸಾಧ್ಯತೆಗಳಿರ್ತವೆ. ಅಂತ ಸಂದರ್ಭದಲ್ಲಿ ಕಾಯಿಲೆ ಆಗಂತಹ ಸನ್ನಿವೇಶ ಜಾಸ್ತಿ. ಹಾಗಾಗಿ ನೀವು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಂಥದ್ದು ಒಳ್ಳೇದು, ಅದನ್ನ ಮುಂದಿನ ದಿನಗಳಲ್ಲಿ ಪಾಲಿಸಿ. ನೀವು ಉತ್ತರ ವ್ಯಾಕ್ಸಿನ್ ಮಾಡಿಸೋದಿಲ್ಲ ಅಂತ ಹೇಳ್ತಾ ಇದ್ದೀರಿ, ಹಾಗಾಗಿ ಅದು ಸಮಂಜಸವಾಗಿ ಹೇಳಕ್ ಆಗಲ್ಲ. ಅದು ಹಾಗೆ ಲಸಿಕೆನ ಹಾಕ್ಸೋದನ್ನ ರೂಢಿ ಮಾಡ್ಕೊಳ್ಳಿ, ಕಾಯಿಲೆಗಳನ್ನ ತಡೆಗಟ್ಟಬಹುದು. ಧನ್ಯವಾದ ಈಶ್ವರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗುವ ಮುನ್ನ ನಾವಾಗ್ಲೇ ಹಸಿರು ಮೇವಿನ ಬಗ್ಗೆ ಮಾತನಾಡ್ತಾ ಇದ್ವಿ. ಯಥೇಚ್ಛವಾಗಿ ಈ ಸಂದರ್ಭದಲ್ಲಿ ಹಸಿರು ಮೇವು ಸಿಗುತ್ತೆ. ಬರೀ ಹಸಿರು ಮೇವನ್ನೇ ಹಸುಗಳಿಗೆ ಎಮ್ಮೆಗಳಿಗೆ ನೀಡ್ತಕ್ಕಂಥದ್ದು ಸೂಕ್ತವಾ? ಇದು ನಮ್ಮ ರೈತರು ಮಾಡುವಂತ ಒಂದು ತಪ್ಪು. ಹಸಿರು ಮೇವು ಇದೆ ಅಂದ ತಕ್ಷಣನೇ ಒಣಮೇವನ್ನ ಹಾಕೋದೇ ಇಲ್ಲ. ಕೆಲವರು ಒಣಮೇವನ್ನ ಶೇಖರಿಸೂ ಸಹ ಇಟ್ಟಿರಲ್ಲ. ಹಾಗಾಗಿ ಈ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಹಸಿರು ಮೇವು ಸಿಕ್ಕಿದಾಗ ಏನಾಗುತ್ತೆ, ಒಂದು ಬೇದಿ ಆಗ್ತದೆ. ನಮ್ಮ ರೈತರು ಅದನ್ನ ಆಡುಭಾಷೆಯಲ್ಲಿ ಉಚ್ಚಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಈ ತೊಂದರೆಯಿಂದ ಇನ್ನೊಂದು ಏನಪ್ಪಾ ಅವರಿಗೆ ತೊಂದರೆ ಆಗ್ತದೆ ಅಂದ್ರೆ, ಹಾಲಿನಲ್ಲಿ ಫ್ಯಾಟ್ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ. ಹಾಗಾಗಿ ಡಿಗ್ರಿ ಬರದಲ್ಲೇ ಅವರ ಹಾಲು ರಿಜೆಕ್ಟ್ ಆಗೋ ಸಂಭವ ಇರ್ತದೆ. ಹಾಗಾಗಿ ಕನಿಷ್ಠ 2-3 ಕೆಜಿ ಒಣಮೇವನ್ನು ಸಹ ನಮ್ಮ ರಾಸುಗಳಿಗೆ ಕೊಡಬೇಕಾಗ್ತದೆ ಪ್ರತಿ ದಿವಸ. ನಾವು ಅಷ್ಟನ್ನಾದ್ರೂ ತಯಾರು ಮಾಡಿ ಇಟ್ಕೋಬೇಕು. ಮಳೆಗಾಲ ಪ್ರಾರಂಭ ಆಗ್ತದೆ ಅನ್ನುವಾಗ ಒಣಮೇವು ಕೂಡ ನಮ್ಮಲ್ಲಿ ಶೇಖರಣೆ ಇರಬೇಕು. ಇದರ ಜೊತೆಗೆ ಅದನ್ನ ನೀಡತಕ್ಕಂಥದ್ದು ಹೆಚ್ಚು ಸೂಕ್ತ. ಹೌದು, ಇಲ್ಲ ಅಂತಂದ್ರೆ ಡಿಗ್ರಿ ಬರಲಿಲ್ಲ ಅಂತೇಳಿ ಹಾಲನ್ನು ವಾಪಸ್ ಕಳ್ಸೋದು. ನಾವು ಹೈನುಗಾರಿಕೆ ಮಾಡ್ತಕ್ಕಂಥದ್ದೇನೆ ಹಾಲಿನ ಮಾರಾಟವನ್ನು ಮಾಡುವ ಮೂಲಕ ನಾವು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿ, ಅದು ಒಂದು ದಿವಸ ಏನಾದರೂ ರಿಜೆಕ್ಟ್ ಆಯಿತು ಅಂತ ಅಂದರೆ ಅಪಾರ ಪ್ರಮಾಣದ ನಷ್ಟ ಆಗುತ್ತೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಅಂತ ಹೇಳಿದರೆ ಮಳೆಗಾಲದಲ್ಲೂ ಕೂಡ ಒಣಮೇವಿನ ಬಳಕೆಯನ್ನು ಮಾಡಬೇಕು. ಹೌದು, ಅಂದ್ರೆ ಈಗ ರಾಗಿ ಮತ್ತೆ ಭತ್ತ ಯಾರು ಬೆಳೀತಾ ಇಲ್ಲ ಅಷ್ಟಾಗಿ. ಅದಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವೆಲ್ಲ ಜೋಳ ಅಂತೂ ಬೆಳೀತಾ ಇದೀವಿ. ಆ ಜೋಳದ ದಿಂಡಿಗಳೇನಿರುತ್ತೆ ಅದನ್ನಾದ್ರೂ ಪುಡಿ ಮಾಡಿ ಕೊಡೋಂಥದ್ದು ಪರಿಪಾಟ್ಲು ಕೆಲವು ಕಡೆ ಇದೆ. ಸೊ ಅದನ್ನಾದ್ರೂ ಅವರು 1-2 ಕೆಜಿ ಅಷ್ಟು ಕೊಡೋಂಥದ್ದು ಒಳ್ಳೇದು. ಮುಂದಿನ ಕರೆಯನ್ನ ಯಾರು ಮಾಡಿದ್ದಾರೆ ನೋಡೋಣ. ಮುಂದಿನ ಕರೆಗೆ ಹೋಗೋಣ ಈಗ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಸರ್ ನನ್ನ ಹೆಸರು ಮಹೇಂದ್ರ ಬಿಕೆ. ಮಹೇಂದ್ರ ಎಲ್ಲಿಂದ? ಹೊಳೆನರಸೀಪುರದಿಂದ ಸರ್. ಮಹೇಂದ್ರ ಅವರೇ, ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತೀರಾ? ಹೌದು ಸರ್, ಕೇಳ್ತೀವಿ ಸರ್. ನಮ್ಮಲ್ಲಿ 3 ರೇಡಿಯೋ ಇದೆ ಸರ್. ಕೃಷಿ ಕಾರ್ಯಕ್ರಮಗಳನ್ನ ಕೇಳ್ತೀರಾ? ಎಲ್ಲಾನ ಕೇಳ್ತೀವಿ ಸರ್. ಈ ಹೈನು ಹೊನ್ನೋಯಿಂದ ಏನ್ ಅನುಕೂಲ ಆಗ್ತದೆ ನಿಮ್ಗೆ? ಎಲ್ಲ ಹೈನುಗಾರಿಕೆಗೆ ಎಲ್ಲ ಸಪೋರ್ಟ್ ಹಿಂಗ ಆಗ್ತೈತೆ ಸರ್, ಕಾಯಿಲೆಗಳ ಬಗ್ಗೆ ಎಲ್ಲ ಮಾಹಿತಿ ದೊರಕೈತೆ. ದನಕರುಗಳನ್ನ ಸಾಕೊಂಡಿದ್ದೀರಾ? ಹೌದು ಸರ್, ಇದೆ ಸರ್. ಎಷ್ಟಿದಾವೆ ಸರ್ ಈಗ ಸದ್ಯಕ್ಕೆ? ಒಂದಿದೆ ಸರ್, ಪಸ್ಸೆಲ್ಲ ಇತ್ತು ಸರ್ ಹೊಸಗಳು. ಎಲ್ಲ ಈಗ ಹುಡುಗರೆಲ್ಲ ಹೊರಗಡೆ ಹೋದ್ಮೇಲೆ ಒಂದು ಇಟ್ಕೊಂಡಿವಿ ಸರ್ ಆಲ್ಗೆ ಅಂತ. ಈಗ ನಿಮ್ಗೆ ಪ್ರಶ್ನೆಯನ್ನ ಕೇಳೋಣ. ಕೇಳಿ ಸರ್. ಮಹೇಂದ್ರ ಅವ್ರೆ ನಮಸ್ತೆ ಸರ್. ನಮಸ್ತೆ. ಮೊಟ್ಟೆ ತಿಂತೀರಲ್ಲ ನೀವು? ಹೌದು ಸರ್, ಮೊಟ್ಟೆ ತಿಂತೀವಿ. ಈಗ ಪ್ರಶ್ನೆ, ಹಸಿ ಮೊಟ್ಟೆ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು, ಬೇಯಿಸಿದ ಮೊಟ್ಟೆ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು? ಸರ್ ಬೇಯಿಸಿದ ಮೊಟ್ಟೆ ತಿಂದ್ರೆ ಒಳ್ಳೇದು ಸರ್. ಹೌದು, ಇದು ಸರ್ವೇ ಸಾಮಾನ್ಯ ಸರಿ ಉತ್ತರ. ಬೇಯಿಸಿದ ಮೊಟ್ಟೆ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ವಿಟಮಿನ್ಸ್ ಜಾಸ್ತಿ ಆಗುತ್ತೆ ಸರ್ ಬೇಯಿಸಿದ್ರೆ. ವಿಟಮಿನ್ಸ್ ಜಾಸ್ತಿ ಅನ್ನೋದಕ್ಕಿಂತ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಹೌದು ಸರ್, ಹೌದು. ಬ್ಯಾಕ್ಟೀರಿಯಾ ಎಲ್ಲ ಬಯಲ್ ಆಗೋದ್ರಿಂದ. ಹೌದು ಹೌದು. ಇದರದೇ ಮುಂದಿನ ಪ್ರಶ್ನೆ, ನೀವು ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳಿದಿರಿ ಮಹೇಂದ್ರ ಅವ್ರೆ. ನೀವು ಮೂರು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಿದ್ರೆ ನಿಮ್ಮನ್ನು ಕೂಡ ವಿಜೇತರು ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಹಂಗಾಗಿ ಎರಡನೇ ಪ್ರಶ್ನೆಯನ್ನ ಕೇಳ್ತಾರೆ ಡಾಕ್ಟರ್ ನಿಮ್ಗೀಗ. ಎರಡನೇ ಪ್ರಶ್ನೆಗೂ ಕೂಡ ಹಿಂಗೇನೆ ಆಲೋಚನೆಯನ್ನ ಮಾಡಿ ನಿಧಾನಕ್ಕೆ ಉತ್ತರವನ್ನ ಹೇಳಿ. ಎರಡನೇ ಪ್ರಶ್ನೆ ನೀವು ಸರಿಯಾದ ಉತ್ತರ ಹೇಳಿದ್ರೆ ಮೂರನೇ ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತೆ. ಈಗ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಹಾಗೇನೆ, ಬೇಯಿಸದಲ್ಲೇ ಮೊಟ್ಟೆ ತಿಂದ್ರೆ ಏನಾಗುತ್ತೆ? ಬೇಯಿಸದಲ್ಲೇ ಮೊಟ್ಟೆ ತಿಂದ್ರೆ ಕೋಳಿಯಿಂದ ಇಕ್ಕಿ ಆಗ್ತಲ್ಲ ಸರ್ ಕೋಳಿ. ಹೌದು, ವೈರಸ್ ಬಂದು ಮನುಷ್ಯನಿಗೂ ಕಾಯಿಲೆ ಬರೋ ಚಾನ್ಸ್ ಹೆಚ್ಚಿರುತ್ತೆ ಸರ್. ಅದೇ ಯಾವುದು ಪಕ್ಕ ಯಾವುದು ಕಾಯಿಲೆ ಅನ್ನೋಂತ ಹೆಸರು? ಅದು ಕಾಯಿಲೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಾಯ್ತಿಲ್ಲ ಸರ್. ಇಲ್ಲ, ನಮ್ಮ ಸಂಚಿಕೆಯಲ್ಲಿ ನಾವು ಅದ್ರ ಬಗ್ಗೆ ಮಾತಾಡಿದೀವಿ. ಹೌದು ಸರ್, ಹೌದು ಸರ್, ಇತ್ತು ಸರ್, ನಾನು ಕೇಳಿದೆ ಅವತ್ತು ಮೊಟ್ಟೆ ಬಗ್ಗೆ ಮಾತು. ಹೌದು, ಯಾಕೆಂದ್ರೆ ಕೆಲವರು ಬಾಡಿ ಬಿಲ್ಡಿಂಗ್ ಅಂತ ಏನು ದೇಹ ಕಸರತ್ ಮಾಡಿ ದೇಹ ಬೆಳವಣಿಗೆ ಮಾಡಬೇಕು ಅನ್ನೋಂಥವ್ರು ಬೇಯಿಸದಲ್ಲೇ ಮೊಟ್ಟೆ ತಿನ್ನೋಂಥದ್ದೊಂದು ರೂಢಿಲಿತ್ತು, ಆದರೆ ಅದು ತಪ್ಪು, ಅದರಿಂದ ಸಾಕಷ್ಟು ತೊಂದರೆಗಳಾಗ್ತವೆ ಅನ್ನೋಂಥದ್ದೊಂದು ಸಂಶೋಧನೆಯಲ್ಲಿ ಕಂಡುಹಿಡಿದಿದ್ದಾರೆ. ಹಾಗಾಗಿ ಒಂದು ಪಕ್ಕ ಒಂದು ಕಾಯಿಲೆ ಆಗುತ್ತೆ. ನೀವು ಹೇಳಿದ ಕಾರಣ ಒಪ್ಕೊಳ್ತೀವಿ, ಅದೇನು ಮೊಟ್ಟೆ ಇಡುವಾಗ ಅದ್ರದ್ದು ಸುತ್ತ ಆವರಿಸ್ಕೊಂಡಂತಹ ಒಂಚೂರು ಕ್ಲೂ ಕೊಡ್ಬೋದಾ ಯಾವ ಕಾಯಿಲೆ ಅಂತ ಹೇಳಿ? ಕಾಯಿಲೆ ಹೆಸರು ಹೇಳ್ತೀವಿ, ಅದಕ್ಕೆ ಆ ಕಾಯಿಲೆ ಬಗ್ಗೆ ಹೇಳ್ತೀವಿ, ನೀವು ಅದು ಕಾಯಿಲೆ ಹೆಸರು ಹೇಳ್ಬೇಕು. ಫುಡ್ ಪಾಯ್ಸನಿಂಗ್ ಅಂತ ಸಹಜವಾಗಿ ಕರೀತಾರೆ ಅದಕ್ಕೆ. ಕರೀತಾರೆ ಫುಡ್ ಪಾಯ್ಸನಿಂಗ್ ಸರ್? ಫುಡ್ ಪಾಯ್ಸನಿಂಗ್ ಅಂತ ಕರೀತಾರೆ, ಬಟ್ ಈ ಹಸಿ ಮೊಟ್ಟೆ ತಿನ್ನೋದ್ರಿಂದ ಬರುವಂತ ಕಾಯಿಲೆ ಹೆಸರು ಹೇಳ್ಬೇಕು ಅದಕ್ಕೆ. ಫುಡ್ ಪಾಯ್ಸನ್ ಮಾಡೋದು ಇದೇ ಕ್ರಿಮಿ ಮಾಡೋ ಅಂತದ್ದು, ಇದೇ ಬ್ಯಾಕ್ಟೀರಿಯಾ ನೋಡಿ, ಇನ್ನೂ ಒಂದು ಹೇಳ್ತೀವಿ ಬ್ಯಾಕ್ಟೀರಿಯಾ, ಇದೇ ಬ್ಯಾಕ್ಟೀರಿಯಾ ಆ ಫುಡ್ ಪಾಯ್ಸನ್ ಮಾಡುತ್ತೆ ಸಾಮಾನ್ಯವಾಗಿ. ಬಗ್ಗೆ ಸರಿ ಗೊತ್ತಿಲ್ಲ. ಆಯ್ತು ಮಹೇಂದ್ರ ಅವ್ರೆ, ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಹೇಳಿದ್ರಿ. ನಿಮ್ಗೆ ಅಭಿನಂದನೆಗಳು, ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಕರೆಗೆ ಹೋಗ್ತೀವಿ. ಈಗ ಮುಂದಿನ ಕರೆಗೆ ಹೋಗುವ ಮುನ್ನ ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಹೈನು ಹೊನ್ನು ಸಂಚಿಕೆಯಲ್ಲಿ ಹೈನು ಹೊನ್ನು ಸರಣಿಯ ಸಂಚಿಕೆಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದುವರೆಗೆ ನಮಗೆ 6 ಜನ ಕರೆಯನ್ನ ಮಾಡಿದ್ದಾರೆ, ಅದರಲ್ಲಿ ಒಬ್ಬರು ವಿಜೇತರಾಗಿದ್ದಾರೆ. ವಿಜೇತರಾಗಲಿಕ್ಕೆ 3 ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಹೇಳಬೇಕಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲಿಕ್ಕೆ ಮಾಡಬೇಕಾದದ್ದಿಷ್ಟು, ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಕರೆಯನ್ನು ಮಾಡಬೇಕು. ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ, 2462 8 9, ಮತ್ತೊಂದು ಸಂಖ್ಯೆ 2452 5 8. ದೂರವಾಣಿ ಸಂಖ್ಯೆಗಳು ಮತ್ತೊಮ್ಮೆ 2462 8 9, 2452 5 8. STD ಕೋಡ್ ಸಂಖ್ಯೆ 0817 2. ಮುಂದಿನ ಕರೆಯನ್ನು ಯಾರು ಮಾಡಿದ್ರು ನೋಡೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಸರ್? ಸುಪುತ್ರ ಬಾಬು ಸರ್. ಸುಪುತ್ರ ಬಾಬು. ಸುಪುತ್ರ ಬಾಬು ಅವ್ರು ಎಲ್ಲಿಂದ? ಚಿತ್ರದುರ್ಗ ಜಿಲ್ಲೆ ಅಬ್ಬೇನಹಳ್ಳಿಯಿಂದ. ಚಿತ್ರದುರ್ಗ ಜಿಲ್ಲೆ ಅಬ್ಬೇನಹಳ್ಳಿ, ಚಳ್ಳಕೆರೆ ತಾಲೂಕು. ಹೌದು ಸರ್. ಚೆನ್ನಾಗಿದ್ದೀರಾ ಸುಪುತ್ರ ಬಾಬು? ಸರ್ ಆರಾಮಿದ್ದೀವಿ ಸರ್. ಸರ್ ನೀವ್ ಹೇಗಿದ್ದೀರಿ? ತುಂಬಾ ದಿನ ಆಯ್ತು. ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ಡಾಕ್ಟರ್ಗೆಲ್ಲ ಹಾಗೆ ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ನಮ್ಮ ಮೂಲತಃ ಕೃಷಿಕರು ಸರ್, ಈಗ ನಾವು ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಮ್ಮ ಎಲ್ಲ ಮತ್ತೆ ಹಸುಗಳು ಮತ್ತೆ ಎಮ್ಮೆಗಳೆಲ್ಲ ಇದಾವೆ. ಒಳ್ಳೇದು, ಒಳ್ಳೇದು. ಎಷ್ಟು ಎಮ್ಮೆ ಹಸುಗಳಿದಾವೆ ಸುಪುತ್ರ ಬಾಬು ಅವರೇ? ಸರ್ ಮುಂಚೆ ಬಹಳ ಇದ್ದು ಸರ್, ಒಂದೇ ಅಂದ್ರೆ ಒಂದು 20 ಸರ್. ಈಗ ಈಗ ಕಡಿಮೆ ಅಂದ್ರೆ 5 ಬಂದ್ಬಿಟ್ಟೈತೆ. ಈಗ ನೀವಿನ ತುಂಬಾ ತೊಂದ್ರೆ ಸರ್. ಈಗ ನಮ್ಮ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನ ಕೇಳ್ತೀರಾ ಅಲ್ಲೇನೆ? ಹೈನು ಹೊನ್ನು ಅಂತೇಳಿ ಒಂದು ಸರಣಿ ಮಾಡ್ತೀವಿ. ಈ ಸರಣಿಯಲ್ಲಿ ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ, ಪಶುಪಾಲನೆಗೆ ಸಂಬಂಧಪಟ್ಟ ಹಾಗೆ, ಜಾನುವಾರುಗಳ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಗುರುವಾರ ಪ್ರಸಾರ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ. ಪ್ರಶ್ನೆಗಳನ್ನು ಕೇಳೋಣ. ಬಾಬು ಅವರೇ ನಮಸ್ತೆ. ಈಗ ನೀವು ಒಂದ್ ಸ್ವಲ್ಪ ಇದೊಂದು ಪ್ರಶ್ನೆನ ಸೂಕ್ಷ್ಮವಾಗಿ ಗಮನಿಸ್ಬೇಕು. ನಮ್ಮ ಇಲಾಖೆ ಅಥವಾ ನಮ್ಮ ಪಶು ವೈದ್ಯರು ಅಂತ ನಾವು ಕರಿತೀವಿ, ಈ ಪಶು ವೈದ್ಯರು ಅಂತ ಆಗಬೇಕು ಅನ್ನೋದಾದ್ರೆ ಅವರು ಯಾವ ಪದವಿನ ಪಡಿಬೇಕು, ಆ ಪದವಿ ಹೆಸರು ಹೇಳಿ. ವೆಟರ್ನರಿ ಡಾಕ್ಟರ್ ಅಥವಾ ಪಶು ವೈದ್ಯರು ಅಂತ ಕರಿಬೇಕು ಅಂದ್ರೆ ಅವ್ರನ್ನ ಯಾವ ಪದವಿನ ಅವರು ಗಳಿಸ್ಬೇಕು? ಈಗ ಮೆಡಿಕಲ್ ಡಾಕ್ಟರ್ ಅಂತ ಅಂದ್ರೆ MBBS ಅಂತೀವಿ ನಾವು, ಪ್ಲಾಂಟ್ ಡಾಕ್ಟರ್ಗಳು ಅಂತ ಅಂತಂದ್ರೆ BSc AG ಆಗಿರ್ಬೇಕು. ಅದೇ ರೀತಿ ವೆಟರ್ನರಿ ಡಾಕ್ಟರ್ ಅಂದ್ರೆ ಯಾವ ಪದವಿ ಪಡೆದಿರಬೇಕು? ಬಹಳ ಸಿಂಪಲ್ ಪ್ರಶ್ನೆ. ವೆಟರ್ನರಿ ಅನ್ನೋದು ಅರ್ಧ ಉತ್ತರ ಆಗುತ್ತೆ. ಹೇಳಿ. ವೆಟರ್ನರಿ ಅನ್ನೋದು ಅರ್ಧ ಉತ್ತರ ಆಗುತ್ತೆ, ಅದ್ರ ಹಿಂದೆ ಒಂದೇ ಒಂದು ಅಕ್ಷರ ಸೇರಿಸಿದ್ರೆ ಸಾಕು ನೀವು. ಅದೊಂದು ಡಿಗ್ರಿ ಅದು. ಇಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು 6 ಕಾಲೇಜ್ಗಳಿದಾವೆ, ಅವು 6 ಕಾಲೇಜ್ಗಳಲ್ಲಿ ಮಾತ್ರ ಆ ಒಂದು ಡಿಗ್ರಿ ಕೊಡ್ತಕ್ಕಂಥದ್ದು. ಅದು ನಮ್ಮ ವೆಟರ್ನರಿ ಯೂನಿವರ್ಸಿಟಿ ಬೀದರ್ನಲ್ಲಿದೆ, ಅದು ಯೂನಿವರ್ಸಿಟಿ ಹೆಡ್ ಕ್ವಾರ್ಟರ್ ಬಂದು. ಹಾಸನಲ್ಲೂ ಅದೊಂದು ಕಾಲೇಜ್ ಇದೆ ನೋಡಿ, ಸಾಕಷ್ಟು ಅಂಶಗಳು ಕೊಡ್ತಾ ಇದೀವಿ ನಿಮಗೆ. ಅದೇ ಆಯ್ತು ಸುಪುತ್ರ ಬಾಬು ಅವರೇ, ಸರಿಯಾದ ಉತ್ತರ ಹೇಳಲಿಕ್ಕೆ ಆಗ್ಲಿಲ್ಲ, ಪ್ರಯತ್ನ ಮಾಡಿದ್ರಿ, ಬಹಳ ದೂರದಿಂದ ಕರೆ ಮಾಡಿದ್ರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮ್ಮ ಹಾಸನ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಹಾಗಾಗಿ ಕರೆ ಮಾಡ್ತಾ ಇರಿ ಸುಪುತ್ರ ಬಾಬು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಾವು ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆಗೆ ಹೋಗುವ ಮುನ್ನ, ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಗುಡುಗು ಸಿಡಿಲುಗಳು ಜಾಸ್ತಿ ಇರುತ್ತೆ. ಈ ಸಂದರ್ಭದಲ್ಲಿ ಹಸುಗಳನ್ನು ಮೇಯಿಸುವಂತಹ ಸಂದರ್ಭದಲ್ಲಿ ಯಾವ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕು? ಮೊದಲಿಗೆ ಈ ಮಳೆ ಸಂದರ್ಭಗಳಲ್ಲಿ ಮಳೆ ನೀರು ಹೆಚ್ಚು ಬೀಳ್ತಾ ಇರಬೇಕಾದ್ರೆ ಹಸುಗಳು ಮೇಯೋದಿಲ್ಲ, ಬಯಲಿನಲ್ಲಿ ನೀರು ನಿಂತ್ಕೊಂಡಿರ್ತದೆ. ಹಾಗಾಗಿ ಮಳೆ ನಿಂತ ನಂತರ, ನೀರು ಬಸ್ದ ನಂತರ ಮೇಯಿಸಿದ್ರೆ ಉತ್ತಮ. ಹಾಗೆ ಮಳೆ ಸಮಯದಲ್ಲಿ ಸಿಡಿಲು ಗುಡುಗುಗಳು ಬಂದಾಗ ಎಲ್ಲರೂ ಏನ್ ಮಾಡ್ತಾರೆ, ಒಂದು ಮರದ ಕೆಳಗಡೆನೆ ಆಶ್ರಯ ಪಡೀತಾರೆ. ಅದು ತಪ್ಪು. ಬಯಲಲ್ಲಿ ಇರ್ಬೇಕು ಅವರು. ಮತ್ತೆ ಯಾವ್ದಾದ್ರು ಕಬ್ಬಿಣದ ವಸ್ತುಗಳು, ಛತ್ರಿ, ಕುಡುಗೋಲನ್ನ ಕೈಯಲ್ಲಿ ಹಿಡಿದಿರಬಾರ್ದು. ಇದು ಅತಿ ಮುಂಜಾಗ್ರತಾ ಕ್ರಮಗಳು. ಮತ್ತೆ ಸಾಮಾನ್ಯವಾಗಿ ಹಸುನ ಅದರದ್ದು ಮೂಗ್ದಾರ ಅಥವಾ ಕೊಳದಾರನ ಯಾವ್ದಾರು ಗಿಡಕ್ಕೆ ಅಲ್ಲ ಮರಕ್ಕೆ ಎಲ್ಲ ಕಟ್ಬಿಟ್ಟಿರ್ತಾರೆ, ಆತರ ಮಾಡೋ ಅಂತದ್ದು ಒಳ್ಳೇದಲ್ಲ. ಯಾವ್ದಾರು ಒಂದು ಗೂಟ ಕೊಡದು ವಿಶಾಲವಾದ ಜಾಗದಲ್ಲಿ ಅದನ್ನ ಕಟ್ಟೋ ಅಂತದ್ದು ಒಳ್ಳೆ ಅಂತದ. ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆಯನ್ನು ಯಾರು ಮಾಡಿದ್ರು ನೋಡೋಣ. ನಮಸ್ತೆ. ನಮಸ್ತೆ ಸರ್, ನಾನು ಹಾಸನದಿಂದ ಪೂಜಾ ಅಂತ. ಪೂಜಾ, ಏನ್ ಮಾಡ್ತೀರಾ ಪೂಜಾ? ಸರ್, ನಾನು BSc ಅಗ್ರಿಕಲ್ಚರ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ? ವೆರಿ ಗುಡ್. ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತೀರಾ? ಹಾ ಸರ್, ಕೇಳ್ತೀನಿ. ಯಾವ್ದು? ನಿಮ್ಗೊಂದು ಪ್ರಶ್ನೆ ಕೇಳೋಣ ಈಗ. ಹಾ ಸರಿ ಸರ್. ಪೂಜಾ ಅವರೇ ನಮಸ್ತೆ. ನೀವು ಗ್ರಾಜುಯೇಟ್ ಆಗಿರೋದ್ರಿಂದ ಒಂದು ಇಂಗ್ಲಿಷ್ ಪ್ರಶ್ನೆನ ಕೇಳ್ತಾ ಇದ್ದೇನೆ. ಇದನ್ನ ನಮ್ಮ ಸಂಚಿಕೆಯಲ್ಲೂ ಸಹ ಹೇಳಿದ್ವಿ. DDGS ಆಹಾರ, ಈ DDGS ಅಂದ್ರೆ ಏನು? ಡೈಜೆಸ್ಟಬಲ್. ಇದೊಂದು ಆಹಾರ ಸಾಮಗ್ರಿ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ರೈತರು ಇದನ್ನ ಕಡಿಮೆ ಖರ್ಚಿಗೆ ಸಿಗುತ್ತೆ ಅಂತ ಬಳಸ್ತಾ ಇದ್ದಾರೆ, ಮುನ್ನೆಲೆಗೆ ಬರ್ತಾ ಇದೆ ಇದು. ಪೂಜಾ, ನಿಮಗೆ, ನೀವು ಅಗ್ರಿಕಲ್ಚರ್ ಗ್ರಾಜುಯೇಟ್ ಆಗಿರೋದ್ರಿಂದ ಬಿಯರ್ ವೇಸ್ಟ್ ಅಂತ ಕೇಳಿದ್ದೀರಾ? ಬಿಯರ್ ವೇಸ್ಟ್ ಕೇಳಿದ್ದೀರಾ? ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇದು. ಬಿಯರ್ ವೇಸ್ಟ್ಗೆ ವೈಜ್ಞಾನಿಕವಾದಂತ ಒಂದು ಹೆಸರಿದೆ. ಡಿಸ್ಟಿಲ್ ಅಂತ ಹೇಳಿದ್ರಲ್ಲ, ಸರಿ, ಪ್ರಯತ್ನ ಪಡಿ. 2D ಇರೋದ್ರಿಂದ ಇನ್ನೊಂದು ಪದ ಸೇರಿಸಬೇಕು ಅದಕ್ಕಿಂತ ಮೊದಲು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. DDGS ಅಂದ್ರೇನು? DDGS ಗೊತ್ತಾಗ್ತಾ ಇಲ್ವಾ? ಆಯ್ತು ಪೂಜಾ, ನೀವು ಕರೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹೀಗೆ ಕರೆಯನ್ನ ಮಾಡ್ತಾ ಇರಿ, ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಆಕಾಶವಾಣಿಯ ಎಲ್ಲಾ ಕಾರ್ಯಕ್ರಮಗಳು ಕೂಡ ನೆರವಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಇನ್ನೊಂದು ಮುಂದಿನ ಕರೆಗೆ ಹೋಗೋದಕ್ಕಿಂತ ಮೊದಲು ಇನ್ನೊಂದು ಮಾಹಿತಿ ಮಾಡಿಕೊಡಿ. ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಬಿತ್ತನೆ ಕೆಲವಷ್ಟು ನಡೆದಿದೆ, ಹೆಚ್ಚಾಗಿದೆ, ನಡೀತಾ ಇದೆ, ಇನ್ನೂ ಸ್ವಲ್ಪ ದಿವಸ ಇರುತ್ತೆ. ಹೆಚ್ಚು ಕಮ್ಮಿ ಆಗಸ್ಟ್ ಕಡೆಯವರೆಗೂ ಕೂಡ ಬಿತ್ತನೆ ಅನ್ನುವಂಥದ್ದು ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಎತ್ತುಗಳನ್ನು ಬಳಕೆಯನ್ನು ಮಾಡ್ತೀವಿ, ಅತಿಯಾದಂಥ ಕೆಲಸವನ್ನು ನೀಡ್ತೀವಿ. ಈ ಅತಿಯಾದಂಥ ಕೆಲಸವನ್ನು ನೀಡುವ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಅದನ್ನು ಬಗೆಹರಿಸ್ತಕ್ಕಂಥದ್ದು ಹೇಗೆ? ಸಾಮಾನ್ಯವಾಗಿ